ಯಾಕೋ ತುಂಬಾ ಗಾಬರಿ ಆಗಿದ್ಯಾ? ಎರಡು ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ. ಡಾಕ್ಟರ್ ಹೇಳದ್ ಹಾಗ್ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಾರ್ಯಕ್ರಮ ವೇಗಿಲೆ ಮಿಡಿತ. ನನ್ನ ಹೆಸರು ರಂಜಿತಾ ಬಿಆರ್ ಅಂತ. ನಾನು ಇಲ್ಲಿ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ಸಂಶೋಧನಾ ಸಹೋದ್ಯೋಗಿಯಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ನಾನು ಇವತ್ತಿನ ದಿನ ಏಲಕ್ಕಿ ಬೆಳೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ. ಏಲಕ್ಕಿಯನ್ನ ಯಾವ ಮಣ್ಣಿಗೆ ಹೊಂದುತ್ತೆ ಅಂದರೆ ಲ್ಯಾಟ್ರೈಟ್ ಸಾಯಿಲ್ ಅಂತೀವಿ. ಆ ಸಾಯಿಲಿಗೆ ಇದು ಒಂದು ಆಸಿಡ್ ಸಾಯಿಲು ಅಥವಾ ಲ್ಯಾಟ್ರೈಟ್ ಸಾಯಿಲು. ಮತ್ತೆ ಇದು ಮಲೆನಾಡಿನ ಭಾಗಕ್ಕೆ ಬೆಳೆಗಳ ರಾಣಿ ಅಂತಾರೆ. 1500 to 2500 mm ಮಳೆ ಬರುವ ಪ್ರದೇಶದಲ್ಲಿ ಇದನ್ನ ಬೆಳೀತಾರೆ. ಆಮೇಲೆ ಇದಕ್ಕೆ ಎಷ್ಟು ಉಷ್ಣಾಂಶ ಬೇಕು ಅಂದ್ರೆ 15-25 degrees Celsius ಇದ್ರೆ ಅದು ಅದಕ್ಕೆ ಉತ್ತಮ. ನಿಮಗೆ ಬೆಳೆ ತೆಗಿಯಕ್ಕೆ ಆತರ ಕಂಡೀಷನ್ ಇದ್ರೆ ನಿಮಗೆ ಬೆಳೆಗಳು ಚೆನ್ನಾಗಿ ಬರುತ್ತೆ. ಆಮೇಲೆ ಸಾಯಿಲ್ pH ಎಷ್ಟಿರ್ಬೇಕಂದ್ರೆ 5.5 to 6.5 ಇರಬೇಕು. ಅಂದ್ರೆ ಆಸಿಡ್ ಲೆವೆಲ್ ಅಲ್ಲಿ ಇದ್ರೆ ಈ ಬೆಳೆಗೆ ಹೊಂದುತ್ತೆ. ಆಮೇಲೆ ಇದನ್ನ ಇಳಿಜಾರು ಪ್ರದೇಶದಲ್ಲಿ ಆಮೇಲೆ ನೆರಳಿರಬೇಕು. ಇದಕ್ಕೆ ಬೆಳೆ ಬೆಳಿಬೇಕಂದ್ರೆ ನೆರಳಿರಬೇಕು ಬಿಸಿಲಿಗಿಂತ. ಆಮೇಲೆ ಒಳ್ಳೆ ಮಳೆ ಬೇಕು. ಆಮೇಲೆ ಒಳ್ಳೆ ಗೊಬ್ಬರ ಅದಕ್ಕೆ ನೀಡಿದ್ರೆ ಈ ಬೆಳೆನ ನೀವು ಬೆಳಿಬಹುದು. ಆಮೇಲೆ ಇದನ್ನ ಈಗ ಎಲ್ಲ ಜನಗಳು ಬೇರೆ ಕಡೆ ಅಂದ್ರೆ ದಾವಣಗೆರೆ, ತುಮಕೂರು, ಆಮೇಲೆ ಮೈಸೂರು ಈ ಕಡೆನು ಈಗ ಬೆಳೆನ ಬೆಳೀತಾ ಇದಾರೆ. ಬೆಳೆದು ನಮಗೆ ಫೋಟೋ ಸಮೇತ ಕಳಿಸಿದ್ದಾರೆ, ಚೆನ್ನಾಗಿ ಬರ್ತಾ ಇದೆ. ಅಂದ್ರೆ ಅಡಿಕೆಗಳ ಮಧ್ಯನು ಇಂಟರ್ ಕ್ರಾಪ್ ಆಗಿ ಬೆಳಿಬಹುದು. 4 ಇದ್ರೆ ಅದರ ಮಧ್ಯ ಅಂತರ ಬೆಳೆಯಾಗಿನು ಬೆಳೀತಾ ಇದ್ದಾರೆ. ಆಮೇಲೆ ಒಳ್ಳೆ ನೆರಳು ಮಳೆ ನೀರು ಸಿಗೋ ಕಡೆನು ಈಗ ಬೆಳೆದು ರೈತರು ಅದರಿಂದ ಲಾಭನ ಪಡ್ಕೊತಾ ಇದ್ದಾರೆ. ನಮ್ಮ ವಲಯ ಕೃಷಿ ಇದರಲ್ಲಿ 3 ರಿಲೀಸ್ ಮಾಡಿದ್ದೀವಿ. 1 Moodgere 1, Moodgere 2, Moodgere 3. ನೀವು 1 hectare ಜಾಗ ತಗೊಂಡ್ರೆ ಅದರಲ್ಲಿ 3,000 ಗಿಡನ ಅಂದ್ರೆ 1.8 x 1.8 ಅಂತರದಲ್ಲಿ ಗಿಡಗಳನ್ನ ನೆಟ್ರೆ ಅದರಲ್ಲಿ 3,000 ಗಿಡನ ನೀವು 1 hectare ಅಲ್ಲಿ ಕೂರಿಸ್ಬೋದು. ನೀವು ಅಡಿಕೆ ತೋಟ ಮಧ್ಯ ಬೆಳಿತೀರಾ ಅಂದ್ರೆ 1,370 ಗಿಡಗಳನ್ನ ಕೂರಿಸ್ಬೋದು. ನೀವು ಅದರಿಂದ ಲಾಭಗಳನ್ನ ಪಡಿಬಹುದು. ಅದೇ ಈಗ ಏನಾಗಿದೆ ಅಂದ್ರೆ ಲ್ಯಾಟ್ರೇಟ್ ಸಾಯಿಲ್ ಅಲ್ಲೂ ಬೆಳೀತಿದ್ದಾರೆ. ಇಲ್ಲಿ ಬೆಳೆಯೋದು ಲ್ಯಾಟ್ರೇಟ್ ಸಾಯಿಲ್ ಅಲ್ಲಿ, ಆದ್ರೆ ಈಗ ಎಲ್ಲಾ ಕಡೆ ತುಮಕೂರು ಹೇಳಿದ್ನಲ್ಲ, ತುಮಕೂರು ಆ ಕಡೆನು ಬೆಳೆದು ನೋಡ್ತಾ ಇದಾರೆ. ಹಂಗಾಗಿ ಎಲ್ಲಾ ಕಡೆ ಮಣ್ಣಿಗೂ ಬರುತ್ತೆ ಅನ್ನೋ ಒಂದು ಬರ್ತಾ ಇದೆ ಈಗ ಜನಗಳಿಗೂ. ತುಂಬಾ ಈಗ ರೈತರು ಬಂದು ಸಸಿಗಳನ್ನ ತಗೊಂಡೋಗ್ತಾರೆ ಇಲ್ಲಿಂದ. ಹಂಗಾಗಿ ಎಲ್ಲರೂ ನೆರಳಿದ್ದು ಅಡಿಕೆ ಮರದ ಮಧ್ಯನೂ ಬೆಳಿಬಹುದು. ಇದರಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಮೊಬೈಲ್ ಸಂಖ್ಯೆ 7353 94 8039. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಅಸಕ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಏನೆಲ್ಲ ಸೇವೆಗಳವೆ? ಗರ್ಭಿಣಿಯರಿಂದ ಹದಿಹರೆಯದ ಮಕ್ಕಳವರೆಗೂ ಎಲ್ಲಾ ಆರೋಗ್ಯ ಸೇವೆಗಳಿವೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಲ್ಲಿ ಬರೋ ಎಲ್ಲ ಸೇವೆಗಳು, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಕಣ್ಣು ಹಲ್ಲು ಮಾನಸಿಕ ಕಾಯಿಲೆಗೂ ಉಪಚಾರ ಸಿಗುತ್ತೆ. ಕುಟುಂಬ ಕಲ್ಯಾಣ ಯೋಜನೆ, ಹಿರಿಯ ನಾಗರಿಕರ ಆರೋಗ್ಯ ಸಮಸ್ಯೆ, ಆಮೇಲೆ ತುರ್ತು ವೈದ್ಯಕೀಯ ಸೇವೆಗಳು ಕೂಡ ಸಿಗುತ್ತೆ. ಇಷ್ಟೆಲ್ಲ ಒಂದೇ ಕಡೆ ಸಿಗ್ತಾವ ಅಂದ್ರೆ ಹಣನು ಹೆಚ್ಚಿಗಿರ್ಬೇಕು? ಇಲ್ಲ, ಈ ಎಲ್ಲಾ ಸೇವೆಗಳು ಸಂಪೂರ್ಣ ಉಚಿತ. ಹೌದಾ? ಈ ಒಳ್ಳೆ ಸುದ್ದಿ ಎಲ್ರಿಗೂ ತಿಳಿಸ್ಬೇಕು. ಬರ್ತೀನಿ ಅಸಕ, ಬರ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ತೀರಾ ವ್ಯವಹಾರ ಬುದ್ಧಿಯಲ್ಲಿ ಗಂಡಾದ್ರೆ ಒಳ್ಳೇದು ಹೆಣ್ಣಾದ್ರೆ ಕೆಟ್ಟದ್ದು ಅನ್ನುವಂತ ಹಳೆಯ ಸಂಪ್ರದಾಯವನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ಹಾಗೆ ನೋಡಿಕೊಳ್ಳಿ, ಗಂಡು ಮಕ್ಕಳ ಹಾಗೆ ಅವರಿಗೆ ಶಿಕ್ಷಣ ಕೊಡಿ, ಅವಕಾಶ ನಿರ್ಮಾಣ ಮಾಡಿ, ಭ್ರೂಣ ಹತ್ಯೆ ಮಾಡಿ ಯಾವ ಪಾಪವನ್ನು ಕಟ್ಕೊಳ್ಬೇಡಿ, ಹೆಣ್ಣು ಅನ್ನುವಂತ ಭಾವನೆಯಿಂದ ಅದನ್ನು ದೂರ ತಳ್ಳಬೇಡಿ, ಯಾವುದೇ ಕಾರಣಕ್ಕೂ ಅವಳು ಹೊರೆಯಾಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ, ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. भैया जी एक चाय का पैकेट देना. ये लीजिए 50 रुपए दीजिए. रुकिए मुझे एमआरपी चेक करने दीजिए. एमआरपी? जी एमआरपी और उसके अलावा और भी बहुत कुछ चेक करना होता है, जैसे वेट, क्वांटिटी, कंज्यूमर केयर नंबर, फूड प्रोडक्ट्स और कॉस्मेटिक की बेस्ट बिफोर डेट. इतना कुछ? हाँ, हर जागरूक उपभोक्ता को पता होना चाहिए कि पैकेज्ड कमोडिटी की खरीदारी हमेशा उस पर लिखी जानकारी देखकर ही करनी चाहिए. उपभोक्ता मामले विभाग, भारत सरकार, ಆಕಾಶವಾಣಿ. ಕೃಷಿ ಬೆಳಕು. ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಒಂದು ಸವಾಲು ಹತ್ತು ಜವಾಬು ಕುರಿತು ಮಾತುಕತೆ. ರಚನೆ ಹೆಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಕೋಳಿ ಕೂಗಿ ಏನ್ ಗಂಗಣ್ಣ, ಇದು ಯಾವ ಕಡೆಗ ಹೋಗಿ ಬಂದವ್ರು ಸುಸ್ತಾಗಿರ್ತಾರಲ್ಲ ಆ ತರ ಕಾಣ್ತಿದ್ಯಲ್ಲಪ್ಪ? ಹೊಲ ತೋಟದಲ್ಲೇ ರಾಶಿ ರಾಶಿ ಕೆಲ್ಸ ಬಾಕಿ ಬಿದ್ದಿದೆ ಅಂತ ಓಡಾಡ್ತಿದ್ದವನು ಈ ನಾಡಿ ಆರಾಮಾಗಿದ್ದೀಯಲ್ಲ, ಎಲ್ಗೋಗಿದ್ದಪ್ಪ? ಈಗ ಸರಿಯಾಗಿ ಹೇಳಿದೆ ಕಣವ. ಅಲ್ಲ, ಆ ಊರು ಈ ಊರು ಅಂತ ಸುಮ್ ಸುಮ್ನೆ ಓಡಾಡೋ ಸಮಯವ ಇದು? ಹೇಳಿ ಕೇಳಿ ಸುಗ್ಗಿ ಕಾಲ. ಈಗೇನಾದ್ರೂ ಹಂಗ ಓಡಾಟಕ್ಕೆ ಇಟ್ಕೊಂಡ್ರೆ ಅದೇನೋ ಹೇಳ್ತಾರಲ್ಲ, ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರು ಅನ್ನೋ ಗಾದೆ ಮಾತು ನಿಜ ಮಾಡಿದಂಗೆ ಆಗತ್ತೆ. ಯಾರಿಗೆ ಹೇಳ್ತೀಯಣ್ಣ ಈ ಮಾತನ್ನ? ನೀನ್ ಆ ಪೈಕಿ ಮನ್ಸ ಅಲ್ಲ ಅಂತ ಸುತ್ತ ಹತ್ತಳ್ಳಿಗೆ ಗೊತ್ತುಬಿಡು. ಮೂಡೋ ಸೂರ್ಯದೇವ ಹೆಚ್ಚು ಕಮ್ಮಿ ಮಾಡಬಹುದು, ನಿನ್ ಬದುಕು ಬಾಳು ಅತ್ತಿತ್ತಾಗಲ್ಲ ಅಂತ ನಮ್ಗೇನ್ ಹೊಸದಾಗಿ ಹೇಳ್ಬೇಕಾ? ಅದಕ್ಕೆ ನೋಡವ್ವ, ಒಂದು ವಾರದಿಂದ ನೀನ್ ಹೇಳಿದೆಯಲ್ಲ ಆ ಸುತ್ತ ಹತ್ತಳ್ಳಿನೂ ಕಾಲಿಗೆ ಚಕ್ರ ಕಟ್ಕೊಂಡು ನಂಗೆ ತಿರುಗ್ತಾ ಇರೋದು. ಹಾಗೋ ನೋಡ್ರಪ್ಪ, ನಾನ್ ಬರೋ ಮೊದ್ಲೇ ಸಭೆ ಶುರುವಾಗ್ಬಿಟ್ಟಿದೆ, ಅದ್ರಲ್ಲೂ ಗಂಗಣ್ಣ ಈ ಸಮಯದಲ್ಲಿ ಇಷ್ಟೊಂದು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದೆ ಅಂದ್ರೆ ಸೋಜಿಗವೆ ಬಿಡವ. ನಾವು ಅದನ್ನೇ ಮಾತಾಡ್ತಾ ಇದ್ದು ಗೌರಕ್ಕ, ನೀನು ಬಂದೆ. ಅದೇನೋ ಗಂಗಣ್ಣಗೆ ಭಾರಿ ದೊಡ್ಡ ಸಮಸ್ಯೆ ಹಂಗ ಕಾಣಿಸ್ತಾ ಇದೆ ನೋಡವ. ಅಲ್ಲ, ಯಾವ್ದೇ ಸಮಸ್ಯೆ ಇರ್ಲಿ ಅದ್ ಸಮಸ್ಯೆ ಅಲ್ಲ, ಸವಾಲು ಅನ್ಕೋಬೇಕು, ಪರಿಹಾರ ತಾನಾಗೇ ಸಿಗುತ್ತೆ ಅಂತ ಯಾವಾಗ್ಲೂ ಹೇಳ್ತಿದ್ದಿದ್ ನಿಂಗೆ ಎಂತ ಸಮಸ್ಯೆ ಹೇಳು? ದೀಪದ ಕೆಳ ಕತ್ಲೆ ಅಂದಂಗ ಆಯ್ತವ. ನಾವು ನಮ್ ಮೂಗಿನ ನೇರಕ್ಕೆ ಮಾತಾಡ್ತಾ ಇದ್ದೇವೆ. ಬಾರ ಓರೋನಿಗೆ ನೋವು ಗೊತ್ತು ಅಂದ್ರೆ ನೋಡವ್ರಿಗೆ ಹೆಂಗವ ಗೊತ್ತಾಗುತ್ತೆ ಅದೇನ ಅಂತ ಗಂಗಣ್ಣ ಹೇಳಿದ್ರೆ ನಮಗೂ ತಿಳಿಯುತ್ತೆ. ಹೇಳಕ್ ಬಿಟ್ರೆ ತಾನೇ ಏನವ ಹೇಳಕ್ಕಾಗದು? ಆಗ್ಲಿಂದ ಒಬ್ರಾದ್ಮೇಲೆ ಒಬ್ರು ಒಂದೇ ಸಮ ಮಾತಾಡ್ತಾನೆ ಇದ್ದೀರಾ, ನಾನಿನ್ನೆಲ್ಲಿ ಮಾತಾಡ್ಲಿ? ಅದೇನು ಅಂತ ದೊಡ್ಡ ಸಮಸ್ಯೆ ಹೇಳಪ್ಪ, ಈಗ್ಲಾದ್ರೂ ನಾವು ಕೇಳೋಣ, ಪರಿಹಾರ ಇದ್ರೆ ಹುಡ್ಕೋಣ. ಸರಿಯಾಗಿ ಹೇಳ್ದೆ ಕಣಕ್ಕ, ನಡಿಯೋ ದಾರಿ ಅಂದ್ಮೇಲೆ ನೂರೊಂದ್ ಅಡ್ಡಿ ಇದ್ದೇ ಇರುತ್ತೆ, ಅಲ್ಲೇ ಜಾಗ ಮಾಡ್ಕೊಂಡು ಹೋಗ್ಬೇಕಪ್ಪ, ನೋಡ್ತಾ ಕುಂತ್ರೆ ನಡಿಯಕ್ಕಾಗುತ್ತಾ? ನಾವು ಮಾಡ್ತಾ ಇರೋ ಕೆಲ್ಸ ನೋಡಿದ್ರೆ ಮೀನಿಗೆ ಈಜೋದು ಹೇಳ್ಕೊಡೋ ಪ್ರಯತ್ನ ಮಾಡ್ತಾ ಇದೀವಿ ಅನ್ನಂಗೆ ಅನ್ಸುತ್ತೆ ನನಗೆ. ಅದ್ಯಾಕ ಹಂಗಂತೀಯ ಬಿಡವ್ವ, ನಾನೇನು ಸೀಮೆಗೊಂದು ಬುದ್ಧಿವಂತನ, ನಾಲ್ಕ್ ಜನ ಸೇರಿ ಚರ್ಚೆ ಮಾಡಿದ್ರೆ ಏನಾದ್ರೂ ದಾರಿ ಕಂಡ್ರು ಕಾಣಬಹುದು. ನಿಮಗೆಲ್ಲ ಗೊತ್ತಿಲ್ಲದೆ ಇರೋ ವಿಷಯ ಏನಲ್ಲ ಅದು, ಕೂಲಿ ಕಾರ್ಮಿಕರ ಸಮಸ್ಯೆ. ಅಬ್ಬಬ್ಬಾ, ಅದು ಯಾರಿಗೆ ಹೇಳೋದು ಬಿಡೋಣ. ಒಂದ್ ಕೆಲಸಕ್ಕೆ ಒಂದ್ ಆಳ್ ಸಿಗಲ್ಲ ಅಂತೀನಿ. ಮೊದ್ಲೆಲ್ಲ ತಾನ್ ಮುಂದು ನಾನ್ ಮುಂದು ಅಂತ ಕೆಲ್ಸಕ್ಕೆ ಬರೋರು, ಇಬ್ರನ್ ಕರೆದ್ರೆ ನಾಲ್ಕ್ ಜನ ಬರೋರು, ಈಗ ನೋಡ್ರಿ ಹತ್ತು ಜನ ಕರೆದ್ರೆ ಒಂದಾಳು ಸಿಕ್ಕಲ್ಲ ಅಂತೀನಿ. ಅವಾಗ ನನ್ ಕರೀಲಿಲ್ಲ ನನ್ ಕರೀಲಿಲ್ಲ ಅಂತ ಸಿಟ್ ಮಾಡ್ಕೊಳ್ಳರು, ಈಗ ಆಳ್ ಸಿಗಲ್ಲ ಅಂತ ನಮ್ಮೇಲೆ ನಾವೇ ಸಿಟ್ ಮಾಡ್ಕೊಳಂಗ್ ಆಗೈತೆ. ಈಗ ನೋಡು, ಸರಿಯಾದ ಸಮಯಕ್ಕೆ ಕೃಷಿ ಕೆಲ್ಸ ಆಗ್ಲಿಲ್ಲ ಅಂದ್ರೆ ಬೆಳೆ ಹಾಳಾಗುತ್ತೆ. ಅದು ರೈತರಿಗಾಗೋ ನಷ್ಟ ಮಾತ್ರ ಏನಲ್ಲ, ದೇಶದ ಉತ್ಪಾದನೆಗೂ ನಷ್ಟ, ಅಭಿವೃದ್ಧಿಗೂ ತೊಡಕು. ಇದ್ಯಾಕೋ ಬಾರಿ ದೊಡ್ಡ ದೊಡ್ಡ ಮಾತಾಡ್ತಾ ಇದೀಯವ ನೀನು. ಈ ಚಿಕ್ಕ ಹಳ್ಳಿಯಿಂದ ದೇಶದ ತನಕ ಹೋಗ್ಬಿಟ್ರೆ ನಮ್ ಕೆಲ್ಸಕ್ಕೆ ಜನ ಸಿಗ್ಲಿಲ್ಲ ಅಂತ ದೇಶ ಯಾಕೆ ಹಿಂದೆ ಉಳಿಯುತ್ತೆ? ಅದ್ರಲ್ಲಿ ತಪ್ಪೇನು ಇಲ್ಲ ಕಣವ, ವಿಷಯ ಹಂಗೆ ಇದೆ. ಹೇಳಿ ಕೇಳಿ ನಮ್ದು ಹಳ್ಳಿಗಳ ದೇಶ. ಮೊದಲೇ ದೇಶದ ಅಭಿವೃದ್ಧಿಗೆ ಕೃಷಿಯ ಪಾಲು ಕಡಿಮೆ ಆಗ್ತಾನೇ ಇದೆ. ಹಿಂಗಾದ್ರೆ ಆಹಾರದ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ ಎರಡೂ ಕುಂಠಿತ ಆಗೋದಂತೂ ನಿಜ. ನಾ ಉಳ್ಕೊಂಡ್ರೆ ಸಾಕು ಅನ್ಬೇಕಾದ್ರೆ ದೇಶ ಉಳಿಸೋ ಮಾತ್ಯಾಕೆ ಅಂತೀನಿ. ನಾವು ನೀವು ದೇಶ ಕಟ್ಟಕ್ಕಾಗತ್ತ? ಇದ್ಯಾಕೋ ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ ಅನ್ನಿಸ್ತೈತ್ ನನಗೆ. ಅದ್ಯಾಕ ಹಂಗಂತಿ ಅಕ್ಕ, ಎಂತೆಂತ ಕೈಲಾಗ್ದವ್ರೆ ದೇಶ ಕಟ್ಟಕ್ ತಮ್ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಶ್ರಮಜೀವಿ ರೈತರು ನಾವು. ಹಂಗ್ ನೋಡಿದ್ರೆ ನಮ್ಗೆ ಜವಾಬ್ದಾರಿ ಹೆಚ್ಚು ಅಂದ್ರೂ ತಪ್ಪಿಲ್ಲ ನೋಡು. ನೀನು ಹೇಳೋದು ನಿಜನೇ. ಸರ್ಕಾರ ನಮಗಾಗಿ ಏನೆಲ್ಲ ಯೋಜನೆಗಳು ಜಾರಿಗೆ ಮಾಡಿದೆ, ಸಾಲ, ಸಬ್ಸಿಡಿ, ಬೆಂಬಲ ಬೆಲೆ, ಒಂದ ಎರಡ, ಇಷ್ಟೆಲ್ಲ ಅನುಕೂಲ ನಾವು ಪಡಿತಾ ಇದ್ದೀವಿ. ಆದ್ರೆ ನಾವು ದೇಶದ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕಲ್ವಾ? ಅಷ್ಟಲ್ದೆ ಏನು, ಒಬ್ರು ಇಬ್ರು ಸೇರಿ ದೇಶ ಕಟ್ಟೋದ್ ಸಾಧ್ಯವಾ? ಅವ್ರ ಕೆಲಸ ಅವರು, ಇವ್ರ ಕೆಲಸ ಇವರು, ಜವಾಬ್ದಾರಿ ಅರ್ತು ಮಾಡಿದ್ರೆ ತಾನೆ ನಮ್ ಬದುಕಿಗೂ ಒಂದು ಸಾರ್ಥಕತೆ ಸಿಗೋದು. ಇಲ್ಲ ಅಂದ್ರೆ ಹುಟ್ಟಿದ್ದು ವ್ಯರ್ಥ ಬಿಡಿ. ಸರಿಯಪ್ಪ, ನಿನ್ ಮಾತು ಒಪ್ಪಣ. ಈಗ ಕಾರ್ಮಿಕರ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕು. ಬೆಳೆದ ಬೆಳೆ, ಹೂವು, ಹಣ್ಣು, ಕಾಯಿ, ದನ, ಕರು, ಕುರಿ, ಮೇಕೆ ಇವನ್ನೆಲ್ಲ ಸರಿಯಾಗಿ ಪೋಷಿಸ್ಬೇಕು. ಏನಪ್ಪ ಮಾಡೋದು ಇದಕ್ಕೆ? ಅಲ್ಲ, ಕೆಲ್ಸ ಸುಲಭ ಮಾಡಕ್ಕೆ ಅದೆಷ್ಟೊಂದ್ ಮಿಷಿನ್ ಬಂದಿಲ್ವಾ? ನಾವು ಅದನ್ನ ಬಳಸ್ಕೊಂಡು ವ್ಯವಸಾಯ, ಕೊಯ್ಲು, ಒಕ್ಕಣೆ ಮಾಡಬಹುದು. ಬೇಸಾಯಕ್ಕೆ ಟ್ರ್ಯಾಕ್ಟರು, ಟಿಲ್ಲರು, ಗಿಡ ಮರ ತೆಗಿಯಕ್ಕೆ JCB, ಕೀಟನಾಶಕ ಸ್ಪ್ರೇ ಮಾಡಕ್ಕೆ ಪಂಪು, ಏನೆಲ್ಲ ಐತೆ ನೋಡು. ಹೌದು, ಮೇವು ಕತ್ತರಿಸಕ್ಕೆ ಯಂತ್ರ, ಹಾಲ್ ಕರಿಯೋಕ್ಕೂ ಯಂತ್ರ, ಅಡಿಕೆ ಮರ ಹತ್ತೋಕ್ಕೂ ಯಂತ್ರ, ತೆಂಗಿನ ಮರ ಹತ್ತೋಕ್ಕೂ ಯಂತ್ರ, ಕೊಂಕ್ಳಲ್ಲಿ ಮಗ ಎತ್ಕೊಂಡು ಊರೆಲ್ಲ ಹುಡುಕ್ದಂಗ ಆಯ್ತ್ ನೋಡವ ನಮ್ ಕತೆ. ಅದು ನಿಜ, ನಾವು ಬಳಸ್ತಾ ಇದೀವಲ್ಲ. ದುಡ್ಡಿದ್ದವರು ಕೆಲವು ಯಂತ್ರನ ಸ್ವಂತಕ್ಕೆ ತಂದಿದ್ದಾರೆ, ಕೆಲವರು ಬಾಡಿಗೆ ಪಡಿತಾರೆ. ಅದು ಇಲ್ಲ ಅಂದ್ರೆ ಇನ್ನೂ ಕಷ್ಟ ಆಗೋದು. ಆದ್ರೂ ಎಲ್ಲಾ ಸಮಯದಲ್ಲೂ ಇದು ಸಾಧ್ಯ ಆಗುತ್ತೆ ಅಂತ ಹೇಳೋಕಾಗಲ್ಲ. ಒಂದೆಕರೆ ಎರಡೆಕರೆ ಇರೋ ಸಣ್ಣ ರೈತರಿಗೆ ಸಮಯಕ್ಕೆ ಸರಿಯಾಗಿ ಇವು ಸಿಗಲ್ಲ. ಈಗ ನೋಡಿ, ಈ ವರ್ಷ ಮಳೆ ಜಾಸ್ತಿ ಆಗಿ ಕೆಲವು ಜಮೀನುಗಳಿಗೆ ಯಂತ್ರ ಹೋಗೋಕೆ ಆಗ್ತಾ ಇಲ್ಲ. ಬಿಟ್ರೆ ಬೆಳೆ ಹಾಳಾಗುತ್ತೆ, ಮನುಷ್ಯರ ಕೈಲಿ ಮಾಡಿಸೋಕೆ ಜನ ಸಿಗಲ್ಲ. ರಾಗಿ ಸುಗ್ಗಿಗೆ ಯಂತ್ರಗಳು ಬಂದಿದ್ದಕ್ಕೆ ನಾವು ಬದಿಕೊಂಡ್ವಿ. ಇಲ್ಲಾಂದ್ರೆ ರಾಗಿ ಬೆಳೆಯೋದನ್ನೇ ಬಿಡಬೇಕಾಗಿತ್ತು. ಆ ಬಿಳಿ ಮಣ್ಣಿನ ಹೊಲದಲ್ಲಿ ತೇವ ಆರಿಲ್ಲ, ಅದಕ್ಕಾಗಿ 4 ಜನ ಆಳ್ಬೇಕು. ಒಂದು ವಾರದಿಂದ ಹುಡುಕಿದ್ರು ಸಿಗ್ತಾ ಇಲ್ಲ. ರಾಗಿ ಕೊಯ್ಯೋದೇನ್ ದೊಡ್ಡ ಕೆಲ್ಸರೇನಣ್ಣ? ನಾವು ಸಣ್ಣವರಾಗಿದ್ದಾಗ ನೋಡ್ತಿದ್ವಿ, ಮಾಡ್ತಿದ್ವಿ. ನಾವೇ 4 ಜನ ಸೇರಿ ನಿನ್ಗೆ ರಾಗಿ ಕೊಯ್ ಕೊಡ್ತೀವಿ, ನಿನ್ ಸಮಸ್ಯೆ ಬಗೆಹರಿಸ್ತೀವಿ, ನಡಿ ಅಣ್ಣ, ಯಾಕೆ ಇಷ್ಟು ಯೋಚನೆ ಮಾಡ್ತೀಯ? ಈಗ ಹೇಳ್ದಲ್ಲ, ಅದ್ ಸರಿಯಾದ ಮಾತು ನೋಡು. ಅಲ್ಲಿ ಇಲ್ಲಿ ಯಾಕೆ ಆಳು ಹುಡುಕ್ತೀಯ? ನಾವಾದ್ರೂ ಮಾಡೋ ಕೆಲ್ಸ ಏನೈತೆ? ಅಷ್ಟು ಮಾಡದೆ ಹೋದ್ರೆ ನಮ್ ವಿಶ್ವಾಸಕ್ಕೆ ಅರ್ಥ ಎಲ್ಲಿರುತ್ತೆ ಹೇಳು? ನೋಡಿದ್ರ, ನಮ್ ಸಮಸ್ಯೆಗೆ ಸುಲಭವಾದ ಪರಿಹಾರ ಸಿಕ್ಕೇ ಬಿಡ್ತು. ಮಾಡ್ಬೇಕು ಅಂದ್ರೆ ಮಾರ್ಗ ಇದ್ದೇ ಇರುತ್ತೆ, ಮುಖ್ಯವಾಗಿ ನಾವು ಮನ್ಸು ಮಾಡ್ಬೇಕಷ್ಟೇ. ಅಲ್ಲ, ಇದು ಆಗೋ ಹೋಗೋ ಮಾತು ಅಂತೀನಿ. ನನ್ನ ಹೊಲಕ್ ಬಂದು ಕೆಲಸ ಮಾಡೋ ಅಗತ್ಯ ನಿಮಗಾದ್ರೂ ಏನಿದೆ? ದುಡ್ಡು, ಕಾಸು, ಹೊಲ ಮನೆ ವಿಷಯಕ್ಕೆ ಬಂದ್ರೆ ನನಗಿಂತ ಉತ್ತಮ ಸ್ಥಿತಿಲಿರೋರು ನೀವು. ಅಂತದ್ರಲ್ಲಿ ನೀವು ಬಂದು ಕೆಲಸ ಮಾಡೋದನ್ನ ಯಾರು ಒಪ್ತಾರೆ ಹೇಳಿ? ಯಾರು ಒಪ್ಲಿ ಅಂತ ನಾವ್ಯಾಕೆ ನಿರೀಕ್ಷೆ ಮಾಡ್ಬೇಕು? ಜನಕ್ಕೇನಪ್ಪ, ಕೂತ್ಕೊಂಡ್ರೆ ಯಾಕೆ ಕೂತ್ಕೊಂಡ್ರಿ ಅಂತಾರೆ, ನಿಂತ್ಕೊಂಡ್ರೆ ಯಾಕೆ ನಿಂತ್ಕೊಂಡ್ರಿ ಅಂತಾರೆ, ಬದುಕು ಬದುಕು ಅಂತ ಬದುಕು ಮಾಡ್ತೀರಾ ಅಂತಾರೆ. ಯಾರೇನೇ ಅಂದ್ರೆ ನಮಗೇನಪ್ಪ? ಹೇಳ್ತಾ ಹೇಳ್ತಾ ಸರಿಯಾಗಿ ಹೇಳ್ದೆ ಕಣಕ್ಕ. ಊರ್ ಸುದ್ದಿ ಕಟ್ಕೊಂಡು ಅದ್ ಯಾರೋ ಬಡವ ಆದ್ನಂತೆ. ಬದುಕಿಲ್ದವ್ರ ಮಾತ್ ಕೇಳ್ತಾ ಕುಂತ್ರೆ ನಾವ್ ಬಾಳ್ಮೆ ಮಾಡಕ್ಕಾಗುತ್ತಾ? ಜನಕ್ಕೇನಣ್ಣ, ಬದುಕಿದ್ರು ನಗ್ತಾರೆ, ಕೆಟ್ರು ನಗ್ತಾರೆ. ಆಡ್ಕೊಳ್ಳೋರ್ ಬಂದು ನಮ್ಮನೆ ಕೆಲ್ಸ ಮಾಡ್ತಾರ, ನಕ್ರೆ ಅವ್ರ ಅಲ್ ಕಾಣತ್ ಬಿಡು ಅಂತ ನಮ್ ಉದ್ಯೋಗ ನಾವ್ ಮಾಡಿದ್ರೆ ಆಯ್ತು. ಬರ್ತಾ ಬರ್ತಾ ಅವ್ರು ನಮ್ ದಾರಿಗ್ ಬರ್ತಾರೆ. ಜನದ ಮಾತ್ ಬಿಡ್ರವ್ವ, ನಿಮ್ ಮನೇಲಾದ್ರೂ ಒಪ್ತಾರ? ನಮ್ಮನೆ ಕೆಲ್ಸವೇ ರಾಶಿ ಬಿದ್ದೈತಿ, ಕಂಡೋರ್ ಬದುಕು ಮಾಡೋಕೆ ಹೋಗ್ತೀರಾ ಅಂತ ಒಂದೇ ಅಂತಾರೆ. ಕೂಲಿ ಮಾಡಿ ನಮ್ಮನ್ ಸಾಕೋದು ಬಾಕಿ ಐತೆ ಅಂತ ಅಂತಲೇ ಇರ್ತಾರ? ನೀವೇ ಹೇಳ್ರಿ. ಗಂಗಣ್ಣ, ನೀ ಹೇಳೋ ಮಾತು ತೆಗ್ದಾಕಂಗಿಲ್ಲ. ಅಷ್ಟ್ ಸುಲಭಕ್ಕೆ ನಮ್ಮನೇಲೂ ಒಪ್ತಾರೆ ಅಂತ ಅನುಮಾನ ನನಗೂ ಐತಿ. ಬೇರೆಯವರ ಮನೆಯಲ್ಲಿ ಏನ್ ಗತಿಗೆಟ್ಟು ಕೆಲಸ ಮಾಡ್ತೀರಾ ಅಂತಂದ್ರೆ ಏನ್ ಮಾಡೋದು ಅಂತೀನಿ. ನೋಡು, ನಾವು ಕೂಲಿಗೂ ಅಥವಾ ದುಡ್ಡಿಗೋ ಏನ್ ಮಾಡ್ತಾ ಇಲ್ವಲ್ಲ, ಏನೋ ಸಮಯ ಸಂದರ್ಭ ಅಂತ ಒಬ್ರಿಗೊಬ್ರು ಸಹಾಯ ಮಾಡ್ಕಂತಿದೀವಿ. ಅದ್ರಲ್ಲಿ ತಪ್ಪೇನೈತೆ? ಅವಾಗೆಲ್ಲ ಇರ್ಲಿಲ್ವಾ ಮೈಯಾಳು ಅಂತ? ಅವ್ರ ಜಮೀನ್ ಕೆಲ್ಸಕ್ಕೆ ಇವ್ರು, ಇವ್ರ ಜಮೀನಿಗೆ ಅವರು ಹೋಗಿ ಒಬ್ರಿಗೊಬ್ರು ಹಂಚ್ಕೊಂಡು ಸಹಕಾರ ತತ್ವ ಪಾಲಿಸ್ತಾ ಇದ್ದಿದ್ದು